ಜಯಂತಿ ಆಚರಣೆ. ಸರ್ಕಾರಿ ಇಲಾಖೆಗಳಲ್ಲಿ ಹಂತ ಹಂತವಾಗಿ ಖಾಲಿ ಇರುವ ಹುದ್ದೆ ಭರ್ತಿಗೆ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೂತನ ಶಾಸಕರಿಗೆ ತರಬೇತಿ ಕಾರ್ಯ ಪ್ರಗತಿಯಲ್ಲಿ, ಕಲಾಪದಲ್ಲಿ ಪಾಲ್ಗೊಳ್ಳಲು ನಿಯಮ ಅಧ್ಯಯನ ಅಗತ್ಯ. ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಮೂಲಸೌಕರ್ಯ ಕಲ್ಪಿಸಲು ಬದ್ದ, ಆರೋಗ್ಯ ಸಚಿವ. ಹೋದ ವರ್ಷ ಒಂದು ದೊಡ್ಡ ಜನಾಂದೋಲನವನ್ನ ಮಾಡಿದ್ರು. ಇಡೀ ವಿಶ್ವದ ತುಂಬೆಲ್ಲ ಮಣ್ಣನ್ನ ಉಳಿಸ್ರಿ ಅನ್ನುವಂತಹ ಒಂದು ಅಭಿಯಾನವನ್ನ ಹಾಕೊಂಡು 100 ದಿನಗಳವರೆಗೆ ಸುಮಾರು 27 ರಾಷ್ಟಗಳಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿ 30,000 ಕಿಲೋಮೀಟರ್ನಷ್ಟು ತಿರುಗಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ. 30 ವರ್ಷಗಳಲ್ಲಿ ನಮ್ಮ ಮಕ್ಕಳು ಬದುಕುಳಿಯೋಕೆ ಸಾಧ್ಯತೆ ಇಲ್ಲ. ಆ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಮಾತಾಡ್ತಾ ಇರೋದೇನು? ಯಾವ್ದು ಸಮಸ್ಯೆ ಅಲ್ಲೋ ಅದನ್ನ ಮುಂದಿಟ್ಕೊಂಡು ಮಾತಾಡ್ತಾ ಇದೀವಿ. ಅವೆಲ್ಲ ಸಮಸ್ಯೆಗಳು ಸೃಷ್ಟಿ ಮಾಡ್ತಾವೆ ಇನ್ನು ಹೆಚ್ಚಿಗೆ. ಬಿರಾದರ್ ಅವರ, ಈಗ ಮಣ್ಣಿನ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಾವು ನೋಡಿದ್ರೆ, ತಾವು ಹೇಳಿದ್ರ ಹೇಳುವಂತಹ ವಿಷಯದೊಳಗ ನಾವು ಬಹಳ ಭಯಾನಕವಾದಂತಹ ಒಂದು ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಬಹುಶಃ ಎಲ್ಲರಿಗೂ ಇದ್ರ ಬಗ್ಗೆ ಚಿಂತೆ ಇದೆ. ಆದ್ರೆ ತಾವು ಹೇಳದಂಗ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದೇ ಸಮಸ್ಯೆ ಇಲ್ಲಿ. ನಾವು ಯಾರು ಭಾಗಿಯಾಗಬೇಕಿದ್ರೊಳಗ, ಇದರ ಆರೋಗ್ಯವನ್ನು ಸರಿ ಮಾಡಬೇಕಾಯ್ತಪ್ಪ ಅಂತಂದ್ರೆ ಯಾರು ಏನ್ ಮಾಡಬೇಕು ಅನ್ನುವಂಥದ್ದು, ಏನ್ ಪಾತ್ರಗಳದಾವಲ್ಲ ಆ ಪಾತ್ರಗಳ ಒಂದು ಹಂಚಿಕೆ ಅನ್ನುವಂಥದ್ದು ಏನದ, ಅದು ಒಂದ್ ಸ್ವಲ್ಪ ಗೊಂದಲ ಕೆಡೆ ಮಾಡಿಕೊಳ್ಳುವಂತಹದ್ದು ಒಂದು ವಿಷಯ. ಈಗ ಒಂದು ವೇಳೆ ನಾವು ಈ ಸಂದರ್ಭದೊಳಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಂತಂದ್ರ ಮುಂದಿನ ಒಂದು ಚಿತ್ರಣ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಖಂಡಿತ ಖಂಡಿತ. ಈ ಚಿತ್ರಣ ನಾವು ನೋಡಿದಾಗೇನೆ ಇದರ ಅವಶ್ಯಕತೆ ನಮ್ಮ ಮನವರಿಕೆ ಆಗೋದು. ನಾ ಈಗಾಗಲೇ ಹೇಳಿದೆ ಸರ್, ಅಂತಂದ್ರೆ 20-30 ವರ್ಷಗಳಲ್ಲಿ ಈ ಮಣ್ಣು ನಾಶ ಆಗುವ ಮುಖಾಂತರ 200 ಕೋಟಿ ಜನಸಂಖ್ಯೆ ಸಾವಿಗೀಡಾಗ್ತದೆ. ಅಂದ್ರೆ 20 ವರ್ಷಗಳು ಹೋದ್ಮೇಲೆ ಒಮ್ಮೆಲೆ ಇದು ಪ್ರಾರಂಭ ಆಗೋದಿಲ್ಲ, ಈಗಾಗಲೇ ನಾವು ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇರೋದು. ಇದು ಯಾವ ರೀತಿ ವ್ಯಕ್ತ ಆಗ್ತದೆ? ಮೊದಲ ಹಂತದಲ್ಲಿ ನಮಗೆ ಏನಾಗ್ತದೆ, ನಾವು ತಿನ್ನುವ ಆಹಾರದಲ್ಲಿ ಈ ಪೋಷಕಾಂಶಗಳ ಕೊರತೆ ಉಂಟಾಗಕ್ಕೆ ಶುರು ಮಾಡ್ತದೆ. ಇದೇ ಒಂದು 30-40 ವರ್ಷಗಳ ಹಿಂದೆ ಒಂದು ಮೋಸಂಬಿ ಹಣ್ಣನ್ನ ನಾವು ತಿಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶ ದೊರೀತಾ ಇತ್ತೋ, ಇವತ್ತು 8 ಮೋಸಂಬಿ ಹಣ್ಣನ್ನ ತಿಂದ್ರೂ ಕೂಡ ಅಷ್ಟು ಪೋಷಕಾಂಶ ದೊರೆಯೋದಿಲ್ಲ ಅಂತ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಅಷ್ಟು ಕೊರತೆ ಈಗಾಗಲೇ ನಾವು ತಿನ್ನುವಂತ ಆಹಾರದಲ್ಲಿ ಇದೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಮಣ್ಣಿನಲ್ಲಿ ಆ ಪೋಷಕಾಂಶಗಳ ಕೊರತೆ ಕಾಣ್ತಾ ಇದೆ. ಇದು ಒಂದೇದ್ದು. ಇನ್ನೊಂದು ಈ ಬೇಳೆಕಾಳುಗಳು ಅಂತೇಳಿ ನಾವು ಹೇಳ್ತಾ ಇದೀವಿ. ಕಳೆದ 20 ವರ್ಷಗಳಲ್ಲಿ 60% ಅದರಲ್ಲಿರುವಂತಹ ಪ್ರೋಟೀನ್ ಅಂಶ ಕಡಿಮೆ ಆಗಿದೆ. ಪ್ರೋಟೀನ್ ಅಂಶದ ಒಂದು ಕೊರತೆ ಉಂಟಾಗ್ತಾ ಇದೆ. ಶೇಕಡ 60% ಕಡಿಮೆ ಆಗಿದೆ. ಇದು ಕೆಲವೊಂದನ್ನ ಹೇಳ್ತಾ ಇದೆ. ಇದು ಎಲ್ಲಾ ಒಂದು ನಾವೇನು ಆಹಾರವನ್ನು ಸೇವನೆ ಮಾಡ್ತೀವೋ ಎಲ್ಲದರಲ್ಲಿಯೂ ಕೂಡ ಈ ಕೊರತೆಯನ್ನ ನಾವು ಕಾಣ್ತಾ ಇದೀವಿ. ಹಾಗಿದ್ರೆ ಆ ಕೊರತೆ ಮುಂದೆ ಏನಾಗ್ತದೆ, ಈ ಒಂದು ರೋಗಗಳ ರೂಪದಲ್ಲಿ ವ್ಯಕ್ತ ಆಗ್ತದೆ. ಇವತ್ತು ನೋಡ್ರಿ, ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಅಧಿಕ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಾ ಇರೋದಂತಂದ್ರೆ ಆಸ್ಪತ್ರೆಗಳೇ. ನಾವು ವಾಸ್ತವಿಕ ಸ್ಥಿತಿಯನ್ನು ನಾವು ಒಪ್ಕೋಬೇಕು. ಯಾಕಂತಂದ್ರೆ ಯಾಕೆ ಆಗ್ತಾ ಇದಾವೆ ಅಂದ್ರೆ ಇಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ. ಅದು ಬಿಟ್ಟರೆ ಮತ್ತೊಂದೇನೂ ಇಲ್ಲ. ಹಾಗಾಗಿ ಇವತ್ತು ವಿಶ್ವಸಂಸ್ಥೆನೂ ಕೂಡ ಹೇಳ್ತಾ ಇದೆ, ಇದು ಮೊದಲ ಹಂತದಲ್ಲಿ ದೈಹಿಕ ರೂಪದಲ್ಲಿ ಏನಾಗೋದು ಅಂತಂದ್ರೆ ಈ ರೋಗಗಳು ಬರುವಂತದ್ದು. ಯಾಕಂತಂದ್ರೆ ಇನ್ನೊಂದು ಹೇಳ್ತಾ ಇದ್ರೆ ರಾಜಸ್ಥಾನದಲ್ಲಿ ಒಂದು ರಜಪೂತ್ ರೆಜಿಮೆಂಟ್ ಅಂತ, ಅಲ್ಲಿ ಅನೇಕ ಜನ ಏನ್ ಮಾಡ್ತಾ ಇದ್ರು, ಈ ಒಂದು ಮಿಲಿಟರಿ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ರು, ಅಂದ್ರೆ ಮಿಲಿಟರಿ ಹೋಗ್ತಾ ಇದ್ರು. ಈಗ ಅಲ್ಲಿ ಯುವಕರು ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಆ ಒಂದು ಅದಕ್ಕೆ ಫಿಟ್ ಇಲ್ಲ ಅಂತ ಬರ್ತಾ ಇದ್ರು. ಅಂದ್ರೆ ಓಡೋಕ್ ಆಗ್ತಾ ಇಲ್ಲ ಅವ್ರಿಗೆ, ಗನ್ ಎತ್ತೋಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ತಿನ್ನುವಂತ ಆಹಾರದಲ್ಲಿ ಅಷ್ಟು ಪೋಷಕಾಂಶಗಳ ಕೊರತೆ ಉಂಟಾಗಿದೆ. ಇದು ಅಲ್ಲಿದು ಒಂದು ವಾಸ್ತವಿಕ ಸ್ಥಿತಿ. ಇನ್ನೊಂದೇನಾಗಿದೆ, ಇದೇ ನಮ್ಮ ಹಳ್ಳಿಗಳಲ್ಲಿ ಇದೇ ಒಂದು 20-30 ವರ್ಷಗಳ ಹಿಂದೆ ಒಂದು ರಾಶಿ ನಡೀತಾ ಇತ್ತು ಅಂತ ತಿಳ್ಕೊಳ್ಳೋಣ. ಆ ರಾಶಿಯಲ್ಲಿ ಏನ್ ಮಾಡ್ತಾ ಇದ್ರು, 1 ಕ್ವಿಂಟಲ್ ಅಥವಾ 1 ಕ್ವಿಂಟಲ್ ಒಂದು 20 ಕೆಜಿ ಈ ರೀತಿ ಒಂದು ಚೀಲ ಇತ್ತು ಅಂದ್ರೆ ನಾ ಎತ್ತಿ ನೀ ಎತ್ತಿ ಯುವಕರು ಓಡಿ ಬರ್ತಿದ್ರು. ಇವತ್ತು ಎಲ್ಲಿಯಾದ್ರೂ ರಾಶಿ ನಡೀತಾ ಅಂದ್ರೆ ಓಡಿ ಹೋಗ್ತಾರೆ. ಅದರಿಂದ ಈಗ ನೋಡ್ರಿ, ಚೀಲದ ಸೈಜ್ ಕೂಡ ಕಡಿಮೆ ಬರ್ತಾ ಇದೆ. ಇವತ್ತು 20 ಕೆಜಿಗೆ ಬರ್ತಾ ಇದೆ, 20 ಕೆಜಿಗೆ ಬರ್ತಾ ಇದ್ದೀವಿ. 20 ಕೆಜಿಗೆ ಇದ್ಯಾಕೆ ಆಗ್ತಾ ಇದೆ? ಇದು ಯಾಕಂತಂದ್ರೆ ಒಂದು ದೈಹಿಕವಾದಂತಹ ಸಾಮರ್ಥ್ಯ ಖಂಡಿತವಾಗಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಒಂದು ಸರಿ ದೈಹಿಕ ಸಾಮರ್ಥ್ಯ ನಮಗೆ ಕಡಿಮೆ ಆಕಸ್ ಬಂತು ಅಂತಂದ್ರೆ ದೈಹಿಕ ರೋಗಗಳು ಕೂಡ ಅಂತಂದ್ರೆ ಇದು ತುತ್ತಾಗ್ತದೆ ಅಂತ. ಇದು ಸ್ವಾಮಿ ವಿವೇಕಾನಂದರ ಮುಂದಿನ ಹಂತ, ಇದು ದೈಹಿಕ ಸಮಸ್ಯೆ. ಸ್ವಾಮಿ ವಿವೇಕಾನಂದರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಹಾಗಿದ್ರೆ ಏನಾಗುತ್ತೆ, ಬಲಿಷ್ಠವಾದಂತಹ ಒಂದು ದೇಹದಲ್ಲಿ ಬಲಿಷ್ಠವಾದಂತಹ ಒಂದು ಮನಸ್ಸಿರಕ್ಕೆ ಸಾಧ್ಯತೆ ಇದೆ ಅಂತ ಅವ್ರು ಹೇಳಿದ್ರು. ಹಾಗಿದ್ರೆ ಇದು ದೇಹನೇ ಆ ಒಂದು ಬಲಿಷ್ಠತೆಯನ್ನ ಕಳ್ಕೊಳ್ಳಕತ್ತು ಅಂತಂದ್ರೆ ಮುಂದೆ ಏನಾಗ್ತದೆ, ಈ ಮಾನಸಿಕ ಸಮಸ್ಯೆಗಳು ಉಂಟಾಗೋದು. ಅದಕ್ಕಾಗಿ ವಿಶ್ವಸಂಸ್ಥೆ ಹೇಳಿದವ್ರದು ಮುಂದಿನ ದಿನಗಳಲ್ಲಿ ಈ ಮಾನಸಿಕ ರೋಗ ಸಾಂಕ್ರಾಮಿಕವಾಗಿ ಹರಡುತ್ತದೆ. ಅಂದ್ರೆ ಈಗ ಕೊರೋನಾ ಅನ್ನೋದು ಯಾವ ರೀತಿ ಸಾಂಕ್ರಾಮಿಕ ಆಗಿ ಹರಡ್ತಾ ಇದೆಯೋ ಎಲ್ಲ ಕಡೆ ಹರಡಿತ್ತೋ, ಅದೇ ರೀತಿ ಈ ಒಂದು ಕೊರೋನಾ ಅನ್ನೋದನ್ನೇ ಸಾಂಕ್ರಾಮಿಕ ಆಗೋದು. ಇನ್ನು ಉದಾಹರಣೆ ಹೇಳೋದಾದ್ರೆ ಇದೇ ರೀತಿ ಹೋದದ್ದೇ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಏನಾಗ್ತದೆ? ಈಗಾಗಲೇ ಏನ್ ನೋಡ್ತಾ ಇದೀವಿ, ಒಂದ್ 10 ಮನೆಗಳಿಗೆ ಹೋದಿವಿ ಅಂತ ತಿಳ್ಕೊಳ್ಳೋಣ. ನಮ್ ಮೋಸ್ಟ್ಲಿ ನನಗೆ ಅನಿಸ್ತದೆ ಆ 10 ಮನೆಗಳಲ್ಲಿ ಒಂದ್ 8 ಮನೆಗಳಲ್ಲಾದ್ರೂ ಕೂಡ ಒಬ್ರಿಲ್ಲ ಒಬ್ರು ಏನ್ ಮಾಡ್ತಾ ಇದ್ರೆ ಒಂದಾದ್ರೂ ಔಷಧಿಗಳನ್ನು ತಗೊಂಡೇ ತೋರಿಸ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲಿ ಔಷಧಿ ಇರೋದನ್ನೇ, ಇವತ್ತು ಫಿಕ್ಸ್ ಆಗಿಬಿಟ್ಟಿದೆ. ಒಂದ್ ಮನೆಯಲ್ಲಿ ನಾಲ್ಕು ಮನೆ ಇದ್ದಾರೆ, ಒಬ್ಬನು ಔಷಧಿಗಳನ್ನು ಸೇವನೆ ಮಾಡ್ತಾ ಇದ್ದಾನೆ, ಮತ್ತೆ ಮತ್ತೆ ಆಸ್ಪತ್ರೆ ಹೋಗಬೇಕಾಗಿತ್ತು ಅಂತಂದ್ರೆ ಅದು ಮನೆ ಸಮಸ್ಯೆನೆ. ಮನೆಯಲ್ಲಿ ಅಶಾಂತತೆ ಯಾವುದೇ ರೂಪದಲ್ಲಿ ಉಂಟು ಮಾಡೇ ಮಾಡುತ್ತೆ. ಇದು ಮೊದಲ ಹಂತದಲ್ಲಿ ಒಂದು ಓಣಿಯಲ್ಲಿ ಒಂದ್ 8 ಜನ ಇಲ್ಲೇ ಹೊರಗೆ ಬರೋದು, ಚೀರಾಡೋದು, ಕಲ್ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಒಗೆಯೋದು, ಈ ರೀತಿ ಮಾಡಿದ್ರೆ ನಾವು ಮನೆಯಲ್ಲಿ ಶಾಂತವಾಗಿರಕ್ ಸಾಧ್ಯತೆ ಇದೆಯಾ? ಇದೇ ರೀತಿ ಹೋದದ್ದೇ ಆದ್ರೆ ಇನ್ನೊಂದು 4-5 ವರ್ಷಗಳಲ್ಲಿ ಈ ಒಂದು ವಾತಾವರಣ ಸೃಷ್ಟಿಯಾಗೋದು. ಅಂದ್ರೆ ಮೊದಲು ದೈಹಿಕ ಸ್ತರದಲ್ಲಿ, ಎರಡನೇದ್ದು ಮಾನಸಿಕ ಸ್ತರದಲ್ಲಿ ವ್ಯಕ್ತ ಆಗೋದು, ಇನ್ನು 3ನೇ ಹಂತದಲ್ಲಿ ತೀವ್ರಗತವಾದಂತಹ ನೀರಿನ ಕೊರತೆ. ಇವತ್ತು ನಮ್ಗೆ ಎಷ್ಟು ನೀರು ಇವತ್ತು ದೊರೀತಾ ಇದೆಯೋ ಇದರ ಅರ್ಧದಷ್ಟು ನೀರು ದೊರೆಯೋದಿಲ್ಲ, ಇದೇ ವಿಜ್ಞಾನಿಗಳು ಹೇಳ್ತಾ ಇದ್ರು ಇನ್ನು 5 ವರ್ಷಕ್ಕೆ. ಹಾಗಿದ್ರೆ ಇದಕ್ಕೆ ಏನ್ ಸಂಬಂಧ? ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಎಷ್ಟು ಹೆಚ್ಚಿಗಿದೆಯೋ ಅಷ್ಟು ಆ ಭೂಮಿಗೆ ನೀರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಬರ್ತದೆ. ಎಷ್ಟು ಸಾವಯವ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೋ ಆ ಭೂಮಿಗೆ ನೀರು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಆಗ್ತಾ ಬರ್ತದೆ. ಇದಕ್ಕೆ ನೈಜ ಉದಾಹರಣೆ ಅಂದ್ರೆ ಏನು? ಇದೇ ಒಂದು 15-20 ವರ್ಷಗಳಲ್ಲಿ ನಾವೆಲ್ಲ ಹಳ್ಳಿಯಿಂದನೇ ಬಂದವರು, ನಮ್ಮ ಹಳ್ಳಿಗಳಲ್ಲಿ ವರ್ಷ ಪೂರ್ತಿ ಹರಿಯುವಂತ ಕೆಲವೊಂದು ಹಳ್ಳಗಳನ್ನ ನೋಡ್ತಾ ಇದೀವಿ. ಇವತ್ತು ಮಳೆ ಬಂದರೂ ಕೂಡ ಒಂದು ವಾರ ಹಳ್ಳ ಹರಿಯೋದನ್ನ ನಾವು ನೋಡೋದಿಲ್ಲ. ಯಾಕೆ ಅಂದ್ರೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯವನ್ನು ಭೂಮಿ ಕಳ್ಕೊಂಡಿದೆ. ಯಾಕೆ ಕಳ್ಕೊಂಡಿದೆ ಅಂದ್ರೆ ಅದರಲ್ಲಿ ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಆಗಿದೆ. ಈಗಾಗಲೇ ಹಳ್ಳಗಳು ಏನಾಗಿದಾವೆ, ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಇನ್ನು ಮುಂದಿನ ಒಂದು ಇದೇ ರೀತಿ ಹೋದದ್ದೇ ಆದ್ರೆ ನದಿಗಳು ಕೂಡ ಬತ್ತಿ ಹೋಗ್ಬಿಡ್ತಾವೆ ಅಂತ. ಈಗ ನಾವು ಕೃಷ್ಣಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಇವೆಲ್ಲದಕ್ಕೂ ನಾವು ಪೆರಿನಿಯಲ್ ರಿವರ್ ಅಂದ್ರೆ ವರ್ಷ ಪೂರ್ತಿ ಹರಿಯುವಂತ ನದಿ ಅಂತ ಕರಿತೀವಿ. ಆದ್ರೆ ಇವತ್ತು ವರ್ಷ ಪೂರ್ತಿ ಹರಿಯುವಂತ ನದಿಯಾಗಿ ಉಳಿದಿಲ್ಲ, ಯಾವ ನದಿನೂ ಇಲ್ಲ. ಈಗ ಅನೇಕ ಜನ ಇವತ್ತು ನಾವು ಸಿಟಿಗಳಾಗಿರ್ಬೋದು, ಇವತ್ತು ಗ್ರಾಮಗಳು ಕೂಡ ಅನೇಕ ಗ್ರಾಮಗಳು ನದಿ ನೀರನ್ನ ಅವಲಂಬಿಸಿದ್ದಾರೆ. ಮುಂದೆ ನದಿ ನೀರು ಕೂಡ ಸಿಗೋದು ಕಷ್ಟ ಆಯ್ತು ಅಂತಂದ್ರೆ ಆ ಭಯಾನಕ ಸ್ಥಿತಿಯನ್ನ ನಾವು ಊಹಿಸಿಕೊಳ್ಳೋದು ಕೂಡ ಕಷ್ಟ. ಇದು 5-6 ವರ್ಷಗಳಲ್ಲಿ ವ್ಯಕ್ತ ಆಗುವಂತದ್ದು. ಅದು ಆದ್ಮೇಲೆ ಮುಂದೆ ಈ ಒಂದು ಆಹಾರದ ಕೊರತೆ, ಅಲ್ಲಲ್ಲಿ ಉಂಟಾಗುವಂತ ಸಮಸ್ಯೆ. ಅಂದ್ರೆ ಒಂದು ಊರಲ್ಲಿ ಸಂಪೂರ್ಣವಾಗಿ ಆಹಾರದ ಕೊರತೆ ಉಂಟಾಯಿತು, ಇನ್ನೊಂದು ಏನೋ ಒಂದು ವ್ಯವಸ್ಥಿತವಾಗಿ ಅವ್ರು ಕಾಪಾಡಿಕೊಂಡಿದ್ದಾರೆ, ಆಹಾರ ಇದೆ ಅಂತಂದ್ರೆ ಹಳ್ಳಿ ಹಳ್ಳಿಗಳ ಮಧ್ಯೆ ಯುದ್ಧ. ಇದು ನಾಗರಿಕ ಯುದ್ಧ ಅಂತ ಕರೀತಾರೆ. ಇದು 10-15 ವರ್ಷಗಳಲ್ಲಿ ಆಗುವಂತದ್ದು ಇದೇ ರೀತಿ ಹೋದದ್ದೇ ಆದ್ರೆ ಮುಂದೆ ಇದು ಹೋಗಿ ಹೋಗಿ ಮುಂದೆ ಏನಾಗುತ್ತೆ, ಒಂದು 20 ವರ್ಷ ಆದ್ಮೇಲೆ ಈ ಒಂದು ತೀವ್ರಗತವಾದಂತಹ ಒಂದು ಆಹಾರದ ಕೊರತೆಯನ್ನು ಅನುಭವಿಸಿ ಜನರು ಸಾವಿಗಳಾಗುವಂತ ಸಂದರ್ಭ. ಯುದ್ಧ ಆಯಿತು, ಒಂದು ಬಾಂಬ್ ಇತ್ತು ಅಂತ ತಿಳ್ಕೊಳ್ಳೋಣ, ಒಂದೇ ಸಮಯಕ್ಕೆ ಏನಾಗ್ತಾರೆ, ಒಂದು ಕ್ಷಣದಲ್ಲಿ ಸಾವಿರಾರು ಜನ ಹೋಗ್ಬಿಡ್ತಾರೆ. ಆಹಾರದಿಂದ ಬಳಲಿ ಸಾಯೋದಿದೆಯಲ್ಲ, ಇದು 4-5 ತಿಂಗಳು ಭಯಾನಕವಾದಂತಹ ಒಂದು ವಾತಾವರಣ ಆ ಸಂದರ್ಭದಲ್ಲಿ ಸೃಷ್ಟಿ ಆಗೋದಿದೆ. ಹಾಗಾಗಿ ಇದು ಏನಾಗುತ್ತೆ, ಈಗಾಗಲೇ ಆ ಒಂದು ಸಮಸ್ಯೆ ಪ್ರಾರಂಭ ಆಗಿದೆ. ಇದು ಹಂತವಾಗಿ ಏನಾಗುತ್ತೆ, ಅಲ್ಲಿ ಹೋಗಿ ಹತ್ತುತ್ತೆ. ಹಾಗಾಗಿ ಹಿಂದೇ ನಾವು ಪ್ರತಿಯೊಬ್ಬರು ಕೂಡ ನಾವು ಜವಾಬ್ದಾರಿಯನ್ನು ಹೊರಲೇಬೇಕು, ಇದು ಅವಶ್ಯಕತೆ ಇದೆ. ಅದರಲ್ಲಿನೂ ಕೂಡ ಯಾರು ವಿದ್ಯಾವಂತರು ಅಂತ ನಾವು ಹೇಳ್ತೀವೋ, ಯಾರಿಗೆ ನಾವು ಸರ್ಕಾರದ ಒಂದು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಋಣ ತೀರಿಸಬೇಕು ಅಂತಂದ್ರೆ, ಇಲ್ಲಿವರೆಗೆ ನಾವು ಯಾವುದೋ ರೂಪದಲ್ಲಿ ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡ್ತಿರ್ಬೋದು, ಮತ್ತೊಂದು ಯಾವುದೋ ಆಗಿರ್ಬೋದು ಅಂತಂದ್ರೆ ನಾವು ಕೇಳ್ತಾ ಇದೀವಿ. ಹಾಗಿದ್ರೆ ನಾವು ಕೊಡಕ್ಕೊಂದು ಅವಕಾಶ, ನಾನು ಹೇಳ್ತಾ ಇರೋದು ಇದು ಜವಾಬ್ದಾರಿ ಹೊತ್ತು. ಯಾಕಂತಂದ್ರೆ ಇವತ್ತು ನಾವು ಹಳ್ಳಿಗಳಿಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ ಅಂತಂದ್ರೆ ಇದ್ರ ಕುರಿತು ನಾ ಹಳ್ಳಿಗರ ಮುಖಾಂತರನೇ ಮನವರಿಕೆ ಮಾಡಿಸೋದು ಬಹಳ ಕಷ್ಟ ಇದೆ. ಹಾಗಿದ್ರೆ ಇದ್ರ ಕುರಿತು ಮನವರಿಕೆ ನಾವು ಮಾಡ್ಕೋಬೇಕಾಗಿದೆ ಅಂತಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಇನ್ನೊಬ್ಬರಿಗೂ ಕೂಡ ಮನವರಿಕೆ ಮಾಡಿಸುವಂತ ಈ ವ್ಯವಸ್ಥೆ ಆಗ್ಲೇಬೇಕು, ಅನಿವಾರ್ಯ ಇದೆ. ನಾನು ಈಗಾಗಿ ಹೇಳಿದೆ ಅಂತಂದ್ರೆ ನೀವು ಅಂದ್ರಿ ನಾವೊಬ್ರು ಜಾಬ್ ಬಿಟ್ಟು ಸಂಪೂರ್ಣವಾಗಿ ಇದಕ್ಕೆ ತೊಡಗೋದು, ಹೌದು ನಾವೊಬ್ಬನಲ್ಲ, 100+ ಜನ ಅಂದ್ರೆ ಇಬ್ರು ಏನಾದ್ರೂ ಅವ್ರ ಮನೆಯಲ್ಲಿ ಏನಾದ್ರೂ ಜಾಬ್ ಮಾಡ್ತಾ ಇದ್ರು, ಇಬ್ಬರ ಅವಶ್ಯಕತೆ ಇಲ್ಲ. ನನ್ನ ವಿಚಾರದಲ್ಲಿ ನಾವು ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಇದೆಲ್ಲ ನಾವು ಮಾಡಿಟ್ವಿ, ಮನಿ ಮಾಡಿಟ್ವಿ, ಮತ್ತೆ ಜಮೀನ್ ಮಾಡಿಟ್ವಿ, ಎಲ್ಲಾನು ಮಾಡಿಟ್ವಿ, ಇವ್ಯಾವೂ ಕೂಡ ಉಪಯೋಗಕ್ಕೆ ಬರೋದಿಲ್ಲಲ್ಲ ಅಂತ ಹೇಳ ಮಕ್ಳು ಕೇಳಿದ್ರೆ ನಮ್ಗೇನಿದೆ ಉತ್ತರ ಅಂತ ಹೇಳ್ತಾ ಇದೆ. ಉತ್ತರ ಇಲ್ಲ, ಖಂಡಿತವಾಗಿ ಅದು ಬಂದೇ ಬರುತ್ತೆ, ಅದು ನಮ್ ಕಣ್ಣಿಗೆ ಕಾಣ್ತಾ ಇದೆ. ಆ ಕಣ್ಣಿಗೆ ಕಂಡಂತ ಕಾರಣಕ್ಕಾಗಿ ಸದ್ಗುರು ಅವರು 30,000 ಕಿಲೋಮೀಟರ್ ಹೋಗಿ ಬಂದ್ರು. ಇವತ್ತು ನಮಗ್ ಕಣ್ಣಿಗೆ ಕಾಣ್ತಾ ಇದೆ 3,000 ಕ್ಕೆ ಹೋದ್ವಿ. ಹಾಗಾಗಿ ಈಗ ಮುಂದಿನ ಹಂತದಲ್ಲಿ ಇದನ್ನ ಅನೇಕ ಜನರನ್ನು ಇದಕ್ಕೆ ತೊಡಗಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಇಲ್ಲಿ ಹೊರಗೆ ಬರ್ತಾ ಇದೆ, ಹೊರತು ಸುಮ್ಮನೆ ಇದ್ದು ನಾವು ಇಲ್ಲೇ ನಾವು ಮಾತಾಡ್ತಾ ಕೂತ್ರೆ ಇದು ಆಗೋದಿಲ್ಲ. ಈಗ ನಮ್ದು ಏನ್ ಮಾತಾಡಕ್ ಸದ್ಗುರು ಹಚ್ಚಿದ್ದಾರೆ, ಈ ರೀತಿ ಏನ್ ಮಾಡಬೇಕಾಗಿದೆ, 100,000 ಜನ ಮಾತಾಡಬೇಕಾಗಿದೆ. ಬಿರಾದರ್ ಅವರು, ಈಗ ತಾವು ಒಂದು ಹಂತವನ್ನು ಮುಗಿಸಿದ್ದೀರಿ, ಈಗ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸದ ಒಂದು ಕಾರ್ಯವನ್ನು ತಾವು ಒಂದು ಹಂತವರೆಗೆ ಮುಗಿಸಿದ್ದೀರಿ, ಒಂದು ಲ್ಯಾಪ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪ್ಲಾನ್ ಯೋಜನೆ ಇದಕ್ಕೆ ತಮ್ಮಲ್ಲಿ ಇದೆ ಅಂತ? ಈಗ ಮುಂದಿನ ಹಂತಗಳಲ್ಲಿ ನಾವು ಮಣ್ಣು ಮಿತ್ರರು ಅಂತ, ಈಗ ನಾವು ಕೂಡ ಮಣ್ಣು ಮಿತ್ರರಾಗಿ ನಾವು ಕೆಲಸ ಮಾಡ್ತಾ ಇರೋದು ಅಂದ್ರೆ ಮಣ್ಣಿನ ಬಗ್ಗೆ ಅರಿವನ್ನ ಮೂಡಿಸ್ಕೊಡ್ತಾ ಇದೀವಿ ಮತ್ತು ಮೂಡಿಸ್ತಾ ಇದೀವಿ ಇನ್ನೊಬ್ಬರಿಗೆ. ಈಗ ನಾವು ಸದ್ಗುರು ಅವ್ರು ಏನ್ ಮಾಡಿದ್ರು, ದೊಡ್ಡ ದೊಡ್ಡ ಸಿಟಿಗಳ ಮಟ್ಟದಲ್ಲಿ ನಾಯಕರೊಂದಿಗೆ ಚರ್ಚೆ ಮಾಡ್ತಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಮತ್ತು ಅವರಿಗೆ ಈ ಒಂದು ಪಾಲಿಸಿ ಡಾಕ್ಯುಮೆಂಟ್ ಏನಿದೆ ಅದನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸಿದ್ದಾರೆ. ಸುಮಾರು 74 ರಾಷ್ಟ್ರಗಳು ಈಗಾಗಲೇ ಈ ಅನುಷ್ಠಾನ ಮಾಡ್ತೀವಿ ಕಾನೂನನ್ನ ಅಂತ ಮುಂದ್ ಬಂದಿದ್ದಾವೆ. ಅದು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕಾಗಿತ್ತು ಅಂದ್ರೆ ಒಮ್ಮತದ ಅಭಿಪ್ರಾಯ ಎಲ್ಲರ ಬಳಿನೂ ಇರಬೇಕಾಗ್ತದೆ. ಪ್ರಜೆಗಳು ಯಾವ ಉದ್ದೇಶದೊಂದಿಗೆ ನಮ್ಮ ನಾಯಕರನ್ನು ಆಯ್ಕೆ ಮಾಡ್ತಾರ ಅನ್ನೋದು ಬಹಳ ಮುಖ್ಯ. ಹೌದು, ನಮ್ಮ ಮಣ್ಣು ಉಳಿಸುವಂತ ಕಾನೂನನ್ನ ತನ್ರಿ ಅನ್ನುವಂತ ಉದ್ದೇಶದೊಂದಿಗೆ ಏನಾದರೂ ಅಂತ ನಾಯಕರನ್ನ ಆಯ್ಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮೊದಲ ಆದ್ಯತೆ ಅಲ್ಲಿ ಅವರ ಅದನ್ನೇ ಅದಕ್ಕೆ ನೀಡ್ತಾರೆ. ಎಲ್ಲಾ ದುಡ್ಡನ್ನು ಕೂಡ ಇದಕ್ಕೆ ಏನ್ ಮಾಡಬಹುದು, ಅವರು ವಿನಿಯೋಗ ಮಾಡಬಹುದು. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಜನಕ್ಕೆ ಅರಿವನ್ನು ಮೂಡಿಸುವಂತ ಅವಶ್ಯಕತೆ ಇದೆ. ಈಗ ಮುಂದುವರೆದು ನಾವು ಹಳ್ಳಿ ಮಟ್ಟಕ್ಕೆ ಈ ಒಂದು ವಿಷಯವನ್ನು ಕೊಂಡೊಯ್ಯುವಂತ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಾವು ಈಗ ಪ್ರಾಯೋಗಿಕವಾಗಿ ನಾವೇನ್ ಬೈಕ್ಗೆ ನಾನು ಒಂದು ಬಾವುಟವನ್ನ ಕಟ್ಕೊಂಡು ಹೋಗಿದ್ದೆ ಹಿಂದ್ಗಡೆ, ಅಲ್ಲಿ ಅಲ್ಲಿನ ಎಲ್ಲೇ ನಾವು ಹೋಗ್ತಾ ಇದ್ರು ಕೂಡ ಜನರು ಆಕರ್ಷಣೀಯವಾಗಿ ಅದನ್ನ ನೋಡ್ತಾ ಇದ್ರು, ಯಾಕೆ ಬಾವುಟ ಹಾಕಿದ್ದಾರೆ, ಯಾರೋ ಒಬ್ರು ಬಂದು ಕೇಳ್ತಾ ಇದ್ರು, ಹಾಗೆ ನಾವು ಹೇಳ್ತಾ ಇದ್ವಿ. ಹಾಗಿದ್ರೆ ಇದನ್ನ ಅನೇಕ ಜನರಿಗೆ ಏನಾದ್ರೂ ಬಾವುಟ ಹಾಕಿದ್ವಿ ಅಂತಂದ್ರೆ ಅನೇಕ ಜನರಿಗೆ ಸರಳ ರೂಪದಲ್ಲಿ ಮಾಹಿತಿ ತಲುಪಿಸಬಹುದಲ್ಲ. ಹಾಗಾಗಿ ಸದ್ಗುರು ಅವರು 30,000 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಿದ್ದಾರೆ. ಪ್ರತಿಯೊಂದು ಕಿಲೋಮೀಟರ್ಗೆ ಒಬ್ಬರಂತೆ ಈ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಣ್ಣು ಮಿತ್ರರನ್ನ ತಯಾರ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಅಂದ್ರೆ 30,000 ಬೈಕ್ಗಳಿಗೆ ಈ ಮಣ್ಣು ಉಳಿಸಿ ಅನ್ನುವಂತ ಒಂದು ಬಾವುಟವನ್ನು ತೊಡಸ್ಬೇಕು. ಅವರು ಆ ಮಣ್ಣು ಉಳಿಸುವಂತಹ ಒಂದು ಏನು ಜಾಗೃತಿ ಕಾರ್ಯಕ್ರಮ ಅದನ್ನ ಮನೆ ಮನೆಗೂ ತಗೊಂಡು ಹೋಗಬೇಕು, ಮನೆ ಮನೆಗೂ ಅನ್ನೋದಕ್ಕಿಂತಲೂ ಆ ಬಾವುಟವನ್ನು ಹಾಕೊಂಡು ಹಳ್ಳಿಗೆ ಹೋಗಿದ್ರು ಅಂತ. ಈಗಾಗಲೇ ನಾವು ಒಂದು 15-20 ಜನಕ್ಕೆ ಬಾವುಟ ತೊಡಿಸಿದೆ, ಅವ್ರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ಕೊಂಡಿದ್ದೀವಿ. ಅವ್ರು ಬಹಳ ವಿಶೇಷವಾದಂತಹ ಅಭಿಪ್ರಾಯವನ್ನ ತಾವು ಹೇಳ್ತಾ ಇದಾರೆ, ಏ ಇಲ್ರಿ ನಾನು ಇಲ್ಲಿಕಂದ್ರೆ ಅಲ್ಲೇ ಮಾರ್ತು ಹೋಗ್ಬಿಡ್ತಿದ್ದೆ. ಯಾರು ಇದ್ರ ಬಗ್ಗೆ ಕೇಳ್ತಾರೋ ಅವ್ರಿಗೆ ಏನ್ ಹೇಳ್ತಾ ಇದೀನಿ, ಇಂತ ಸಮಸ್ಯೆ ಬರೋದಿದೆ, ಇಂತ ಕಾನೂನು ಬರಬೇಕು ಅಂತ ಅವ್ರು ಹೇಳ್ತಾ ಇದೀನಿ. ಅದ್ರ ಜೊತೆಯಲ್ಲಿ ಒಂದು 9 ನಿಮಿಷದ ವಿಡಿಯೋ ಇದೆ, ಅದಕ್ಕೆ ಸಂಬಂಧಪಟ್ಟಂತದ್ದು ಏನ್ ಭಯಾನಕ ವಾತಾವರಣ ನಿರ್ಮಾಣ ಆಗುತ್ತಿದೆ, ಎಂತ ಕಾನೂನು ಬರಬೇಕಾಗಿದೆ, ಆ ಒಂದು ವಿಡಿಯೋವನ್ನು ಅವ್ರಿಗೆ ಕಳಿಸಿಕೊಡೋದು. ಇವತ್ತು ಎಲ್ಲರ ಕೈಯಾಗೂ ಸ್ಮಾರ್ಟ್ ಫೋನ್ ಇದೆ, ಹಾಗಿದ್ರೆ ಅವ್ರು ಮಾಡೋದೇನು, ಮಾತಾಡಕ್ ಬರ್ತಿತ್ತು ಅಂತಂದ್ರೆ ಒಂದು ವಿಷಯ ಹೇಳ್ಬೋದು, ಮಾತಾಡಕ್ಕೂ ಬರೋದಿಲ್ಲ ಅಂತಂದ್ರೆ ಏ ಇಲ್ಲ ಇದ್ರ ಬಗ್ಗೆ ಒಂದು ವಿಡಿಯೋ ನೋಡ್ರಿ ನಿಮಗೆ ಕಳಿಸಿಕೊಡ್ತೀನಿ, ಅಟ್ಲೀಸ್ಟ್ ಆ ವಿಡಿಯೋ ಅನ್ನಾದ್ರೂ ಅವ್ರಿಗೆ ತೋರಿಸಬಹುದು. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಏನಾಗಬೇಕು ಇದ್ರ ಕುರಿತು ಮನವರಿಕೆ ಆಗ್ತಾ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರೋದು. ವಿಶೇಷವಾಗಿ ಏನು ಯುವಕರಿದ್ದಾರೆ, ಶಾಲಾ ವಿದ್ಯಾರ್ಥಿಗಳಿದ್ದಾರೆ, ಅವರಲ್ಲಿ ಇದು ಜಾಗೃತಿ ಮೂಡಿಸುವಂತಹದ್ದು ಬಹಳ ವಿಶೇಷ ಇದೆ. ಹೌದು ಸರ್, ನೀವು ಹೇಳಿದ ಹಾಗೆ ಸದ್ಗುರು ಅವರು ಏನ್ ಮಾಡಿದ್ರು, ಭಾರತದ 100,000 ವಿದ್ಯಾರ್ಥಿಗಳ ಮುಖಾಂತರ ಪ್ರಧಾನಮಂತ್ರಿಗೆ ಒಂದು ಪತ್ರವನ್ನು ಕೂಡ ಬರೆಸಿದ್ರು. ಹೌದು, ಇಂತಹ ಕಾನೂನು ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಇಲ್ಲ, ಇದೇ ರೀತಿ ಹೋದಾದ್ರೆ ಅದೇ ಅಂತ ಒಂದು ಕಾನೂನನ್ನ ತನ್ರಿ ಅಂತೇಳಿ. ಈಗ ನಮ್ಮ ಟಾರ್ಗೆಟ್ ಇರುವಂತದ್ದು ಯುವ ಜನರು ಮತ್ತು ಪಾಲಕರು, ಈಗ ಮುಖ್ಯವಾಗಿರುವಂತದ್ದು. ಯಾಕಂತಂದ್ರೆ ಯಾರು ಈ ಒಂದು ಓಟ್ ನೀಡುವಂತ ಒಂದು ಹಕ್ಕಿದೆಯೋ ಅವ್ರಿಗೆ ಏನಾಗಬೇಕು, ಇದ್ರ ಬಗ್ಗೆ ಮನವರಿಕೆ ಆಗಬೇಕು ಅಂತ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಜನಗಳಿಗೆ ಒಂದು ಸ್ಫೂರ್ತಿಯನ್ನ ತುಂಬಿ ಅವರು ಬಾವುಟವನ್ನ ಹಾಕೊಳ್ಳುವ ಹಾಗೆ ಮಾಡಬೇಕು ಅಂತ. ಅಂದ್ರೆ ಅವ್ರಿಗೆ ಹೇಳೋದು, ನಾವು ಯಾರು ಮಕ್ಕಳಿದಾರೋ ನೀವು ಮಕ್ಕಳನ್ನ ಪ್ರೀತಿಸ್ತೀರಿ ಅಂತಂದ್ರೆ ನೀವು ಮಣ್ಣು ಪ್ರೀತಿಸಕ್ ಶುರು ಮಾಡಿ, ಮಾಡ್ಲೇಬೇಕು, ಅದು ಅನಿವಾರ್ಯ ಇದೆ. ಅಲ್ಲೇನ್ ಬಾವುಟ ಹಾಕ್ತಿರೋ ಆ ಬಾವುಟದಲ್ಲೇ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೋಡ್ಬೇಕು, ನೋಡ್ಲೇಬೇಕು, ಅದು ಅನಿವಾರ್ಯ ಇದೆ. ಆ ಅನಿವಾರ್ಯತೆ ಏನು ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಅದು ಮನವರಿಕೆ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಅಂತ ಸಂದರ್ಭನೇ ಬಂದು ಒದಗಿದಾಗ ನಾವು ಏನಾದ್ರೂ ಪರಿಹಾರ ಕಂಡ್ಕೋಬೇಕಂದ್ರೆ ಕಡು ಕಷ್ಟ ಇರೋದು. ಆ ನಿಟ್ಟಿನಲ್ಲಿ ಬಾವುಟ ತೊಡಸೋದು, ಆ ಬಾವುಟದಲ್ಲಿನೇ ನಿಮ್ಮ ಮಕ್ಕಳವನ್ನ ಭವಿಷ್ಯವನ್ನು ನೋಡಿ ಅಂತ ಹೇಳುವಂತ ಒಂದು ವಿಚಾರ ಇದೆ. ಇನ್ನು ಮುಂದುವರೆದು ತಮಗೆ ಹೇಳೋದಾದ್ರೆ, ನಮ್ಮ ವಿಜಯಪುರ ಒಂದು ಪುಣ್ಯ ಭೂಮಿ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡುವ ದೇವರನ್ನು ಹೊಂದಿದಂತದ್ದು, ಅವರ ಒಂದು ವಿಲ್ಲಲ್ಲಿ ಬರೆದಿರೋದು ಕೂಡ, ನನ್ನನ್ನ ನೋಡೋದಾದ್ರೆ ನೀವು ಈ ನಿಸರ್ಗದಲ್ಲಿ ನೋಡಿ, ಗಿಡ ಮರಗಳಲ್ಲಿ ನೋಡಿ ಅಂತ ಹೇಳಿರೋದು. ಅವರು ಮೋಸ್ಟ್ಲಿ ಇದನ್ನೆಲ್ಲಾನು ಅರ್ಥನೆ ಆ ಸಂದೇಶ ನೀಡಿದ್ದಾರೆ ಅಂತ ಹೇಳಿ ನನ್ನ ಒಂದು ಆಂತರಿಕವಾದಂತ ಒಂದು ಅಭಿಪ್ರಾಯ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಭಯಾನಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಿದೆ, ಮೊದಲ ಆದ್ಯತೆ ನೀವು ಅದನ್ನೇ ನೀಡ್ರಿ, ಬೆಳೆಸಿದ್ರಿ ಅಂತಂದ್ರೆ ಅಲ್ಲಿ ನಾ ಇರ್ತೀನಿ ಅಂತ. ಒಂದು ಬಾರಿ ನಾವು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಒಂದು ಸಿರಿಧಾನ್ಯ ಮೇಳ ಅಂತ ಇತ್ತು, ಅದನ್ನ ಅವರನ್ನ ನಾನು ಆ ಕಾರ್ಯಕ್ರಮ ಕರ್ಕೊಂಡು ಬರುವಂತ ಒಂದು ಜವಾಬ್ದಾರಿ ಇತ್ತು. ಅದನ್ನು ನಿಮಗೆ ಹೇಳೋದ ನೀವು ಟೈಮ್ ನೀಡಿದ್ರೆ ನಾನು ಹೇಳ್ತೀನಿ. ಯಾಕಂತಂದ್ರೆ ಈ ಸಿದ್ದೇಶ್ವರ ಸ್ವಾಮೀಜಿಯವರದು ನಿಜವಾಗಿ ಕೂಡ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಪ್ರೇರೇಪಣೆ ಆಗಬೇಕು ಅನ್ನೋ ಉದ್ದೇಶದೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಕ್ಕೆ ನಾ ಇಷ್ಟಪಡ್ತಾ ಇದ್ದೀನಿ. ಆ ಸಿರಿಧಾನ್ಯ ಮೇಳಕ್ಕೆ ಅವರನ್ನ ನಾನು ಕರ್ಕೊಂಡು ಬಂದಿದ್ದೆ. ಆ ಸಂದರ್ಭದಲ್ಲಿ ಒಬ್ಬ ರೈತ ಆ ಒಂದು ವೇದಿಕೆ ಮೇಲಿರುವಂತಹ ಒಬ್ಬ ಮಂತ್ರಿಗೆ, ಒಬ್ಬರು ಮಂತ್ರಿಗೆ ಏನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಅದು ಬೇಸಿಗೆ ಸಂದರ್ಭ, ಇಲ್ಲ ಈಗ ಮೇವಿನ ಕೊರತೆ ಉಂಟಾಗ್ತಾ ಇದೆ, ಹಾಗಿದ್ರೆ ಮೇವಿ ಏನ್ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಉತ್ತರ ಹೇಳ್ರಿ. ಅವ್ರ ಮಂತ್ರಿ ಏನ್ ಮಾಡಿದ್ರು, ಉತ್ತರ ಕೊಡಕ್ ಆಗ್ಲಿಲ್ಲ. ಏ ಇಲ್ಲ ನಾನು ಆಮೇಲೆ ಬಂದು ಹೇಳ್ತೀನಿ, ಇದು ಆ ಒಂದು ವೇದಿಕೆ ಅಲ್ಲ, ನಾ ಆಮೇಲೆ ಹೇಳ್ತೀನಿ ಅಂದ್ರು. ಅವಾಗ ಏನಾಯ್ತು, ಒಂದ್ ಸ್ವಲ್ಪ ಮಾತಿನ ಚಕಮಕಿ ನಡೀತಾ ಇದೆ, ಒಂದ್ ಸ್ವಲ್ಪ ಸದ್ದೇಶ್ವರ ಸ್ವಾಮೀಜಿ ಮುಜುಗರನು ಕೂಡ ಆಯ್ತು. ಆ ಕಾರ್ಯಕ್ರಮ ಮುಗಿದಾದ್ಮೇಲೆ ಸ್ವಾಮೀಜಿಯವ್ರನ್ನ ನಾ ಆಶ್ರಮಕ್ಕೆ ಬಿಡಕ್ ಹೋಗ್ತಾ ಇದ್ದೆ, ಕಾರ್ನಲ್ಲಿ ನಾನು ಅವರು ಡ್ರೈವರ್ ಇಷ್ಟಿತ್ತು. ಅವಾಗ ಬರುವಾಗ ಬಹಳ ನೊಂದುಕೊಂಡು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಇಲ್ಲ ಮಂತ್ರಿಗಳು ರೈತರ ಸಮಸ್ಯೆಗೆ ಏನು ಅವ್ರ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿತ್ತು. ರೈತರು ಬಹಳ ಕಡು ಕಷ್ಟದಲ್ಲಿದ್ದಾರೆ, ಇದಕ್ಕೆ ಪರಿಹಾರ ಬೇಕಾಗಿದೆ, ಏನ್ ಮಾಡಬೇಕು. ಇದು ನನ್ನ ಮನಸ್ಸಿನ ಮೇಲೆ ಬಹಳ ಆಳವಾದಂತಹ ಪರಿಣಾಮ ಬೀರಿದು ಆ ಸಂದರ್ಭದಲ್ಲಿ. ಆ ಪರಿಣಾಮನೇ ಇವತ್ತು ಏನಾಗ್ತಾ ಇದೆ, ಎಲ್ಲಾ ಕಾರ್ಯಗಳಿಗೆ ಸ್ಫೂರ್ತಿ ಅಂತೇಳಿ ನಾನು ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೀನಿ ಬಹಳ ಸಂದರ್ಭದಲ್ಲಿ. ಅಡ್ಡಿಲ್ಲ, ಬಸವರಾಜ ಬಿರಾದಾರರು ಬಹಳ ದೊಡ್ಡ ಒಂದು ಕೈಂಕರ್ಯವನ್ನು ತಾವು ತೊಟ್ಟಿದ್ದೀರಿ, ಬಹಳ ಒಂದು ದೊಡ್ಡ ಉದ್ದೇಶ ತಮ್ಮದಿದೆ, ಬಹಳ ಸಂತೋಷ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗಿ ಸರ್, ನನ್ನ ನಂಬರ್ ಅನ್ನು ತೆಗೆದುಕೊಳ್ಳಿ, 9449303880. ಆತ್ಮೀಯರೇ, ಬಸವರಾಜ್ ಬಿರಾದಾರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9449303880 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಬಿರಾದಾರ್ ಅವರನ್ನ ಮಾತಾಡಿಸಬಹುದು. ಒಳ್ಳೇದು ಬಸವರಾಜ್ ಬಿರಾದಾರ್ ಅವರೇ, ಇಲ್ಲಿ ತನಕ ತಾವು ಒಂದು ಮಹತ್ ಕಾರ್ಯದ ಬೆನ್ನ ಹತ್ತಿ ಇಡೀ ಒಂದು ಮುಂದಿನ ಪೀಳಿಗೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಬಹಳ ಅದ್ಭುತವಾದಂತಹ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಪ್ರೇರಣೆ ಆಗಿದ್ದ ಬಗ್ಗೆ ಕೂಡ ತಾವು ಹೇಳಿದ್ರಿ. ಮತ್ತೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ತಾವು ತಮ್ಮ ನೌಕರಿಯನ್ನು ಸಹಿತ ಇದರ ಸಲುವಾಗಿ ಬಿಟ್ಟು ಒಂದು ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ರಿ, ಅದನ್ನು ಕೂಡ ಅದಕ್ಕೆ ರಾಜೀನಾಮೆ ಕೊಟ್ಟು ಇದನ್ನೇ ನಾನು ಸಂಪೂರ್ಣವಾಗಿ ಮಣ್ಣು ಉಳಿಸುವಂತಹ ಒಂದು ನಿಟ್ಟಿನೊಳಗೆ ನನಗೆ ಎಷ್ಟು ಸಾಧ್ಯದ ಅಷ್ಟು ಕೆಲಸ ಮಾಡ್ತೀನಿ ಅನ್ನುವಂತಹ ಒಂದು ಪ್ರೇರಣೆ ತಗೊಂಡು ಹೋಗ್ತಾ ಇದ್ರಲ್ಲ, ಇದು ಎಲ್ಲರಿಗೂ ಬಹುಶಃ ಒಂದು ದೊಡ್ಡ ಸಂದೇಶವನ್ನ ನೀಡುತ್ತದೆ. ವಿಶೇಷವಾಗಿ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಈ ಬಗ್ಗೆ ಕಾಳಜಿ ವಹಿಸಿ ಮುಂದಿನ ದಿನಗಳಲ್ಲಿ ಮಣ್ಣು ಅಂತಂದ್ರೆ ಪೃಥ್ವಿ ಬೇಕಾಗಿರೋದು ಅವರಿಗೆ, ಅವರು ಬದುಕಿ ಬಾಳಿ ಬೆಳಗಬೇಕಾದಂತಹ ಒಂದು ಮುಂದಿನ ಪೀಳಿಗೆಯ ಸಂತತಿ ಅವರು, ಅವರಿಗೆ ಬಹಳ ಅವಶ್ಯದ. ಅವರ ಭವಿಷ್ಯ ಉಜ್ವಲ ಆಗಬೇಕು ಅಂತನ್ನುವಂತಹ ಒಂದು ನಿಟ್ಟಿನೊಳಗೆ ನಾವೆಲ್ಲ ಕೂಡಿ ಇವತ್ತಿನ ದಿವಸ ಕೆಲಸ ಮಾಡಬೇಕಾಗಿದೆ. ಏನು ತಾವು ಕಾನೂನು ಆಗಬೇಕು ಅನ್ನುವಂತಹ ಒಂದು ವಿಚಾರ ಹೇಳ್ತಾ ಇದ್ದೀರಿ, ಏನೇನು ಬದಲಾವಣೆಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರ ಹೇಳ್ತಾ ಇದ್ದೀರಿ. ಬಹುಶಃ ತಮ್ಮ ಏನು ಈ ಅನುಭವದೊಳಗೆ ಸುಮಾರು ತಾವು ಏನು ಬೈಕ್ ರ್ಯಾಲಿ ಮಾಡಿರಿ, ಅಲ್ಲಿ ತಮಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮನವರಿಕೆ ಆಗ್ಯದ, ಜನರು ಕೂಡ ಅದಕ್ಕೆ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಮಣ್ಣನ್ನು ಉಳಿಸುವಂತಹ ಒಂದು ಪ್ರತಿಜ್ಞೆ ಮಾಡೋಣ. ಆ ನಿಟ್ಟಿನೊಳಗೆ ಏನು ತಾವು ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಹೇಳಿದ್ರಲ್ಲ, ಅದನ್ನ ಬಹುಶಃ ಎಲ್ಲ ರೈತರಾಗ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಾಗ್ಲಿ ಯುವಜನಾಂಗ ಆಗ್ಲಿ ಅದನ್ನ ಪಾಲಿಸ್ತದ ಅನ್ನುವಂತಹ ಒಂದು ಭರವಸೆಯ ಜೊತೆಗೆ ಇವತ್ತೇನು ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ದೇಶಗಳ ಬಗ್ಗೆ ತಮ್ಮ ವಿಚಾರಗಳ ಬಗ್ಗೆ ಎಲ್ಲ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಒಳ್ಳೇದು ಬಸವರಾಜ್ ಬಿರಾದಾರ್ ಅವರೇ, ಇಲ್ಲಿ ತನಕ ತಾವು ಏನು ಕಳೆದ ವರ್ಷ ಮಾಡಿದಂತಹ ಬೈಕ್ ರ್ಯಾಲಿ, ವಿಶೇಷವಾಗಿ ತಮ್ಮ ಧ್ಯೇಯೋದ್ದೇಶ ಏನಿತ್ತು ಅಂತಂದ್ರೆ ಮಣ್ಣನ್ನು ಉಳಿಸಿ ಅನ್ನುವಂತಹ ಒಂದು ಅಭಿಯಾನದ ಜೊತೆಗೆ ತಾವು ಉತ್ತರ ಕರ್ನಾಟಕದೊಳಗೆ ಬೈಕ್ ರ್ಯಾಲಿಯನ್ನು ಮಾಡಿ ನಮ್ಮ ಜನರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ತಿಳುವಳಿಕೆ ನೀಡುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದೀರಿ. ಆ ಮೂಲಕ ನಮ್ಮ ಮಣ್ಣಿನ ಮಹತ್ವ ಏನದ, ಅದನ್ನು ನಾವು ಯಾಕೆ ಉಳಿಸಬೇಕು, ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ನಾವು ಮಣ್ಣು ಉಳಿಸದೇ ಹೋದರೆ ಅದರ ಆರೋಗ್ಯ ಉಳಿಸದೇ ಹೋದರೆ ಎಂಥ ಒಂದು ಭಯಾನಕವಾದಂತಹ ಒಂದು ಭವಿಷ್ಯ ನಮ್ಮನ್ನ ಕಾಯ್ದು ಕುಳಿತದ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಮಣ್ಣು ಉಳಿಸಿ ಅನ್ನುವಂತಹ ಒಂದು ಅಭಿಯಾನ ಕೇವಲ ಒಬ್ಬರಿಗೆ ಮಾತ್ರ ಸಂಬಂಧ ಇಲ್ಲ, ಅದು ಪ್ರತಿಯೊಬ್ಬರಿಗೂ ಸಂಬಂಧ ಇರುವಂತಹದ್ದು. ಪ್ರತಿಯೊಬ್ಬರು ಈ ನಿಟ್ಟಿನೊಳಗೆ ಕೆಲಸ ಮಾಡಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಇವತ್ತಿನ ದಿವಸ ಮಾಡಬೇಕಾಗ್ಯದ. ಒಂದ್ ವೇಳೆ ಹಂಗೆ ನಾವು ನಮ್ಮನ್ನ ನಾವು ತೊಡಗಿಸಿಕೊಂಡು ಕಾಯ ವಾಚ ಮನಸ್ಸ ಇದ್ರೊಳಗೆ ನಾವು ತೊಡಗಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಭವಿಷ್ಯ ಅದ ಅನ್ನುವಂತಹ ಒಂದು ವಿಚಾರ ತಾವು ಹೇಳಿದ್ದೀರಿ. ಮತ್ತ ನಮ್ಮ ಎಲ್ಲ ಕೇಳುಗರಿಗೆ ಇದೊಂದು ಪಾಠ ಆಗಬೇಕು. ಮತ್ತ ತಾವು ಮಾಡ್ತಾ ಇರುವಂತಹ ಕಾರ್ಯ ಕೂಡ ಪ್ರೇರೇಪಣೆ ನೀಡುತ್ತದ, ಸ್ಫೂರ್ತಿ ನೀಡುತ್ತದೆ ಅನ್ನುವಂತಹ ಒಂದು ಭರವಸೆಯ ಜೊತೆಗೆ ಇವತ್ತು ತಾವೇನು ಸಮಯ ಕೊಟ್ಟು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಎನ್ ವಿ ನರೇಂದ್ರ ಬಾಬು, ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ವ್ಯವಸ್ಥಾಪಕರು ಮಾತನಾಡುತ್ತಿದ್ದೇನೆ. ಈ ದಿನ ನಾನು ತಮಗೆಲ್ಲ ಜನಸುರಕ್ಷಾ ಕ್ಯಾಂಪೇನ್ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಜನಸುರಕ್ಷಾ ಕ್ಯಾಂಪೇನ್ ಅನ್ನು 1/4/2023 30/6/23 ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೆ ನಡೆಸಬೇಕಾಗಿ ಮಾನ್ಯ ಕೇಂದ್ರ ಸರ್ಕಾರದವರು ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಈ ಒಂದು ಜನಸುರಕ್ಷಾ ಆಂದೋಲನದಲ್ಲಿ ಎರಡು ಮುಖ್ಯವಾಗಿ PMJJBY ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಎಂಬ ಎರಡು ಸ್ಕೀಮ್ಗಳನ್ನ ಪ್ರತಿಯೊಬ್ಬ ನಾಗರಿಕರನ್ನು ಅದರಲ್ಲಿ ಸೇರಿಸಬೇಕಾಗಿ ಹೇಳಲಾಗಿರುತ್ತದೆ. ಈಗ ಹೇಳುವುದಾದರೆ ಈ ಒಂದು ಎರಡೂ ಸ್ಕೀಮ್ಗಳು ಅಸಂಘಟಿತ ವಲಯದ ಒಂದು ನಾಗರಿಕರಿಗಾಗಿ ಇದನ್ನ ಕೇಂದ್ರ ಸರ್ಕಾರ ತಂದಿರುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಬಗ್ಗೆ ಮಾತನಾಡುವುದಾದರೆ ಇದು 18-70 ವಯಸ್ಸಿನ ಎಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹವರಿಗಾಗಿ ಪ್ರತಿಯೊಬ್ಬರಿಗಾಗಿ ಇದನ್ನು ಮಾಡಲಾಗಿರುತ್ತದೆ. ಇದರಲ್ಲಿ ಪ್ರೀಮಿಯಂ ವರ್ಷಕ್ಕೆ 20 ರೂಪಾಯಿಗಳು ಮಾತ್ರ ಇರುವುದರಿಂದ PMJJBY ಮಾಡಿದಂತೆ ಇದರಲ್ಲಿಯೂ ಸಹ ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ತಮ್ಮ ಖಾತೆಯಲ್ಲಿ 20 ರೂಪಾಯಿಯನ್ನು ಇರಿಸಬೇಕಾಗಿರುತ್ತದೆ. ಒಮ್ಮೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ತಮ್ಮ ಒಂದು ಉಳಿತಾಯ ಖಾತೆ ಇರುವಂತಹ ಬ್ಯಾಂಕ್ನಲ್ಲಿ. ಪ್ರತಿ ವರ್ಷ ಮೇ ಜೂನ್ ತಿಂಗಳಿನಲ್ಲಿ ಹಣ ಅಲ್ಲಿಂದ ತೆಗೆದು ಸಂದಾಯ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರೋದ ಕಾರಣ ಆಕ್ಸಿಡೆಂಟ್ ಅಂದರೆ ಬರೀ ರೋಡ್ ಆಕ್ಸಿಡೆಂಟ್ ಮಾತ್ರ ಅಲ್ಲ, ಹಾವು ಕಡಿತ ಅಥವಾ ಸಿಡಿಲು ಬಡಿತ ಇದು ಎಲ್ಲಾನೂ ಸೇರಲ್ಪಡುತ್ತದೆ. ಆ ರೀತಿ ಏನಾದರೂ ಮರಣ ಹೊಂದಿದಲ್ಲಿ ನಾಮಿನಿ ಆದವರು ಅವರ ಒಂದು ಐಡಿ ಪ್ರೂಫ್ ಜೊತೆನಲ್ಲಿ ಡೆತ್ ಸರ್ಟಿಫಿಕೇಟ್, ಪಾಸ್ಬುಕ್, ಅದಲ್ಲದೆ FIR ಕಾಪಿ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಸೇರಿಸಿ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಸಂದಾಯ ಮಾಡಿದ್ರೆ ಅವರು 2 ಲಕ್ಷ ಹಣ ಬರುವಂತೆ ವ್ಯವಸ್ಥೆ ಮಾಡುತ್ತಾರೆ. ಇದಲ್ಲದೆ ಯಾರ ವಯಸ್ಸು 18-50 ಒಳಗಿದ್ದು ಆಕ್ಸಿಡೆಂಟಲ್ ಡೆತ್ ಮರಣ ಹೊಂದಿದಲ್ಲಿ ಅಂತವರಿಗಾಗಿ ಎರಡೂ 436+20 ರೂಪಾಯಿ 456 ರೂಪಾಯಿ ಎರಡೂ ಒಂದು ಇನ್ಶೂರೆನ್ಸ್ ಗಳನ್ನು ಪಡೆದಲ್ಲಿ 4 ಲಕ್ಷದವರೆಗೂ ಅವರಿಗೆ ಹಣ ಒಂದು ಹಿಂದಕ್ಕೆ ಬರುತ್ತದೆ. ನಾನು ಈ ಮೂಲಕ ತಮ್ಮಲ್ಲೆಲ್ಲ ಕೇಳಿಕೊಳ್ಳುವುದೇನೆಂದರೆ ಈ ಒಂದು ವಿಮೆಯು ಪ್ರತಿ ವರ್ಷ ಜೂನ್ 1 ಮೇ 31 ಅದರ ಒಂದು ಕಾಲಾವಧಿ ಇರೋದ್ರಿಂದ ಈ ಒಂದು ಮೇ 31 ಅಥವಾ ಜೂನ್ 1-2 ಒಳಗಾಗಿ ಯಾರು ತಾವು 436 ರೂಪಾಯಿ ಮತ್ತೆ 20 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿಲ್ಲ, ಮನೆಯವರ ಆಗ್ಬಹುದು, ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಾಗಬಹುದು, ಎಲ್ಲರಿಗೂ ಅವರನ್ನ ಒತ್ತಾಯಪೂರ್ವಕವಾಗಿ ಆದ್ರೂ ಮಾಡಿಸೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತೇನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಆಕಾಶವಾಣಿ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಎನ್ವಿ ನರೇಂದ್ರ ಬಾಬು, ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ವ್ಯವಸ್ಥಾಪಕರು ಮಾತನಾಡುತ್ತಿದ್ದೇನೆ. ಈ ದಿನ ನಾನು ತಮಗೆಲ್ಲ ಜನಸುರಕ್ಷಾ ಕ್ಯಾಂಪೇನ್ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಜನಸುರಕ್ಷಾ ಕ್ಯಾಂಪೇನ್ ಅನ್ನು 1/4/2023 30/6/23 ಅಂದ್ರೆ April 1 ಜೂನ್ 30ನವರೆಗೆ ನಡೆಸಬೇಕಾಗಿ ಮಾನ್ಯ ಕೇಂದ್ರ ಸರ್ಕಾರದವರು ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಈ ಒಂದು ಜನಸುರಕ್ಷಾ ಆಂದೋಲನದಲ್ಲಿ ಎರಡು ಮುಖ್ಯವಾಗಿ PMJJBY ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಎಂಬ ಎರಡು ಸ್ಕೀಮ್ಗಳನ್ನ ಪ್ರತಿಯೊಬ್ಬ ನಾಗರಿಕರನ್ನು ಅದರಲ್ಲಿ ಸೇರಿಸಬೇಕಾಗಿ ಹೇಳಲಾಗಿರುತ್ತದೆ. ಈಗ ಹೇಳುವುದಾದರೆ ಈ ಒಂದು ಎರಡೂ ಸ್ಕೀಮ್ಗಳು ಅಸಂಘಟಿತ ವಲಯದ ಒಂದು ನಾಗರಿಕರಿಗಾಗಿ ಇದನ್ನ ಕೇಂದ್ರ ಸರ್ಕಾರ ತಂದಿರುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ಹೇಳುವುದಾದರೆ ಇದರಲ್ಲಿ 18-50 ವಯಸ್ಸಿನ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಸೇರಿಕೊಳ್ಳಬಹುದು. ಇದರ ಒಂದು ಅನುಕೂಲತೆ ಏನಂದ್ರೆ ವರ್ಷಕ್ಕೆ 436 ರೂಪಾಯಿ ಕಟ್ಟುವುದರಿಂದ ತಮಗೆ 2 ಲಕ್ಷದವರೆಗೆ ಇನ್ಶೂರೆನ್ಸ್ ಇರುತ್ತೆ.